ಮಾಧವ ದಯ ಸಾಗರ ಮಾಧವ ದೇವ ದಯ ಸಾಗರ ತೋರು ನಿಮ್ಮಯ ಲೀಲೆಯು ಬೇಗ ತೋರು ನಿಮ್ಮಯ ಲೀಲೆಯು ಬೇಗ ಸ್ಮರಿಸುವೆ ನಾನು ದಿನ ಸ್ಮರಿಸುವೆ ನಾನು ದಿನ ಭಕ್ತ ರಕ್ಷಕ ಮುರಳೀಧರನೆ ಮಾಧವ ದೇವ ದಯ ಸಾಗರ ದಯ ಸಾಗರ ದಯ ಸಾಗರ ಶಿವಶಿವ ನಾನೆಂತ ದುರ್ಮಾರ್ಗನು ನಾನೆಂತ ಚಾಂಡಾರನು ಆ ಕೌರವನ ಕೂಡ ಜೂಜವಂ ಮಾಡಿ ಸಕಲ ಸಾಮ್ರಾಜ್ಯವನ್ನು ಸೋತು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸಕ್ಕೆ ಎನ್ನ ತಮ್ಮಂದಿರಾದ ಭೀಮ ಅರ್ಜುನ ನಕುಲ ಸಾದೆಯವರನ್ನು ಕರೆದುಕೊಂಡು ಈ ಘೋರವಾದ ಅರಣ್ಯದ ಮಾರ್ಗವನ್ನು ಹಿಡಿದುಕೊಂಡು ಬಂದನಲ್ಲ ಹೇ ತಮ್ಮ ಮೂರು ಲೋಕದ ಗಂಡು ಗಾಂಡ್ವಿ ಬೇಗನೆಯನ್ನು ಪಾದ ಸಿಂಹಾಸನಕ್ಕೆ ಬರುವಂಥವನಾಗ ತಮ್ಮ ಮೂರು ಲೋಕದ ಗಂಡು ಪಾರ್ಥ ಪ್ರಚಂಡ ಕೃಗದೈದಯ ಹೈಂತ ತೋಂ ತತ ಜನ ಧೀಂ ತತ ಜನ ತೋಂ ತತ ಜನ ತಾತಯ ಧೀಂ ತತ ಜನ ತೋಂ ತತ ಜನ ಧೀಂ ತತ ಜನ ಹೇ ದೇವಾ ತೋಂ ತತ ಜನ ಧೀಂ ತತ ಜನ ತೋಂ ತತ ಜನ ತಾತಯ ಧೀಂ ತತ ಜನ ನಮೋನ್ನಮಾಂಡನಾದ ಧರ್ಮರಾಜನೇ ತಮ್ಮ ಪಾದವನ್ನು ಕಂಡು ಈ ಅರ್ಜುನ ಮಹಾರಾಜ ಅಭಿವಂದಿಸುವನೆಂದ ಧರ್ಮನಂದನ ಬಾಪ್ರೇ ತಮ್ಮ ಬಾಪ್ರೇ ತಮ್ಮ ಅರ್ಜುನ ಪಲ್ಗುಣ ಸವ್ಯಸಾಚಿ ಧನಂಜಯ ಕಿರೀಟಿ ಭೀವಸ್ತಿ ಹಲವು ನಾಮಗಳಿಂದ ಒಪ್ಪುವಂತ ತಮ್ಮನಾದ ಅರ್ಜುನ ಮಹಾರಾಜನೇ ಎನ್ನ ಪಾದವನ್ನು ಬಿಟ್ಟು ಮೇಲೆ ಕೆದ್ದೇಳುವಂತವನಾಗತಮ್ಮ ಅರ್ಜುನ ಆಹೇ ಅಣ್ಣಯ್ಯ ನಿನ್ನ ಪಾದವನ್ನು ಕಂಡು ಧನ್ಯನಾದನು ಹೇ ಅಗ್ರಜ ನನ್ನನ್ನು ಕರೆಸಿದ ಕಾರಣವೇನು ತಡ ಮಾಡಿದ ಪೇರವಂತನಾಗೋಣ ಧರ್ಮನಂದನ ಹೇ ತಮ್ಮನ ಅರ್ಜುನ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ನಿನ್ನ ದಿವಸ ನಿನ್ನ ಭೇಟಿಯೇ ಇದ್ದಿಲ್ಲ ಎಲ್ಲಿ ಹೋಗಿದ್ದು ತಮ್ಮ ಅರ್ಜುನ ಆಹೇ ಅಣ್ಣನಾದ ಧರ್ಮರಾಜನೇ ಕೇಳು ನಾನು ಎಲ್ಲಿ ಹೋಗಿದ್ದನೆಂದರೆ ನನ್ನ ತಂದೆಯಾದ ದೇವೇಂದ್ರನನ್ನು ನಿವಾಸ ಕೌಚರೆಂಬ ರಾಕ್ಷಸರು ಸೆರೆ ಹಿಡಿದಿದ್ದರು ತತ್ಕ್ಷಣವ ಹೋಗಿ ಆ ನಿವಾತ ಕೌಚರ್ ಎಂಬ ರಾಕ್ಷಸರನ್ನು ಕೊಲೆ ಮಾಡಿ ನಾನು ಮಂತ್ರದ ಮೇಲೆ ಮಲಗಿದನು ಆ ದೇವಲೋಕದಲ್ಲಿರೋ ಓರ್ವಶಿ ಬಂದು ಪ್ರೇಮಪಟ್ಟು ಇರೋ ಅರ್ಜುನ ಎನ್ನ ಕಾಮನಾಟಕಿಗೆ ಬಾಯೆಂದು ಪರಿಪರಿಯಿಂದ ಕರೆಮುಗಿದು ಸೆರೆಗೊಡ್ಡಿ ಬೇಡಿಕೊಂಡಳು ಅವಳ ಮಾತಿಗೆ ನಾನು ಒಪ್ಪಲಾರದೆ ತಾಯಿ ಎಂದು ನಮಸ್ಕರಿಸಿದನು ಆ ಓರ್ವಶ ಆ ದೇವಿಯು ನನಗೆ ಶಾಪವನ್ನು ನೀಡಿರುವನ್ನ ಧರ್ಮನಂದನ ಬಾಪ್ರೇ ತಮ್ಮ ಅರ್ಜುನ ಈಗ ನಮಗೆ ಅದೇ ವೇಷವೂ ಬೇಕಾಗಿದೆ ಯಾಕಂದರೆ 12 ವರ್ಷ ವನವಾಸವು ಸಂಪೂರ್ಣ ಮುಗಿಯಿತು 1 ವರ್ಷ ಅಜ್ಞಾತವಾಸಕ್ಕೆ ನಾವು ವಿರಾಟ ನಗರಕ್ಕೆ ಹೋಗುತ್ತೇವೆ ಆ ವಿರಾಟ ನಗರದಲ್ಲಿ ನೀನು ಬೃಹನ್ನಡಿ ವೇಷವನ್ನು ಧರಿಸು ಇತ್ತ ಕಡೆಗೆ ಬರುವಂಥವನಾಗತಮ್ಮ ಅರ್ಜುನ ಒಳ್ಳೆಯದಾಯಿತು ಅಣ್ಣ ಧರ್ಮನಂದನ ಹೇ ತಮ್ಮ ಭೀಮಸೇನ ಬೇಗನೆಯನ್ನು ಪಾದ ಸಿಂಹಾಸನಕ್ಕೆ ಬರುವಂಥವನಾಗು ಕೃತದೈತಯ ಹೇಮ್ತ ತೋಂ ತತ ಜನ ಧೀಂ ತತ ಜನ ತೋಂ ತತ ಜನ ತಾತಯ ಧೀಂ ತತ ಜನ ತೋಂ ತತ ಜನ ಧೀಂ ತತ ಜನ ತೋಂ ತತ ಜನ ತಾತಯ ಧೀಂ ತತ ಜನ ಭೋ ದೇವ ಬಂಧುವ ದಾರನ್ನು ಕೇಳುತ್ತೇನೆ ಭೈರ್ಯ ಸಜ್ಜನ ಸೇವಕ ಮಸ್ತಕಮಣಿ ಆಧಾರತ ಕುಟುಂಬಿ ದುರ್ಜನಾಂತಕನಾದ ಅಗ್ರಜನ ಮಲ್ಲಿಕಾರ್ಜುನನ ಮಜ್ಜನವನ್ನೇರುವ ಹರಿಗರ್ಜನಿಗೆ ಜಗ್ಜರಿಪವಾಗುವಂತೆ ಮದಗಜದಂತೆ ಪ್ರಜ್ವಾಲಿ ಪ್ರತದೋ ದಿವಾಕರ ಕೋರಣಂ ಕಂಡು ಪಾಪಾತ್ಮನಂತೆ ಗದಗದನ ನಡಗುತ್ತ ಮುಕ್ತಿದಾಯಕರಿಯೇ ನಿಮ್ಮ ಅಭಿದಾನಿನೇನೆಂದು ಕೇಳುವೆಯಲ್ಲ ನೀನು ಧಾಮನಳ ಈ ಕಿಂಕರ ಆರಿಪಗಳಿಗೆ ಭಯಂಕರ ನಮಗೆ ಸಾರಥಿ ಸಾರಥಿಯನ್ನು ಸರ್ವಜನ ಕರೆಬರದೇವ ತಮ್ಮ ನಿಜ ನಾಮವನ್ನು ಪೇಳಬೇಕು ದೊರೆಯೇ ಬಂಗಾರದ ಗರಿಯೇ ಭೈರ್ಯೇ ಎರೈ ಸಾರಥಿ ನಾವುದಾರೆಂದರೆ ಗುಂಬಾವತಿಯ ಗುಂಬದಂದೊಪ್ಪು ಎನ್ನ ಕೋಪಾಟೋಪಕ್ಕೆ ಅಂಬುದಿಗಳು ಧಗಿಸಿದವು ಎನ್ನ ಉರುತರ ಕೋರ್ಮೀಸಿಯ ಕಪ್ಪಿಗೆ ವೈರಿಗಳ ಗರ್ಭೇಕರಿಸಿದರು ನನ್ನ ಬಲಹಸ್ತದಲ್ಲಿ ಮೆರೆಯುವ ಗದೆಯನ್ನು ಅಂಬರಕ್ಕೆ ತೂರಲು ಪರ್ವತದ ನಡನತ್ತಿಯು ಬಿರಣಿಯೇ ಬಿಚ್ಚಿ ಭಾಗವಾಯಿತು ಒಂದು ಸಮಯದ ಈ ಭೂಮಿಯನ್ನು ಬಗೆದು ಆದಿ ಶೇಷನ ಪ್ರಣಾಮಣೆಯಂ ಕಿತ್ತು ಕೊರಳಲ್ಲಿ ಹಾರ ಧರಿಸುವಂತ ಶಕ್ತಿವಂತನೇ ನಾನು. ಅಸಕ್ತ ಎಂಬ ಕೌರವ ಎಂಬ ಕಡು ಮಗ್ಧಾಳಿಗೆ ಕಡು ಭಯಂಕರದ ಒಪ್ಪುವ ಧರ್ಮರಾಜನ ಕಿರಿಯ ಅನುಜನಾದ ಭೀಮಸೇನ ಮಹಾರಾಜನೆಂದು ಕಠೋರಕ್ಕೆ ಕೈಯೆತ್ತಿ ಡಂಗೂರ ಹೊಯ್ಯುವಂತವನಾಗಲ ಈ ಸಾರಥಿ. ಸ್ವಾಮಿ, ಭೀಮಸೇನ ಮಹಾರಾಜನು ತಾವು ಸಹಜವಾದರೆ ಆ ಅಂದವಾದ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾಮಧ್ಯಕ್ಕೆ ಬಂದು ಕಾಣುವೇನು ದೇವ? ಬರ್ಯೇ ಎಲೈ ಪ್ರಚಾರಿಕ ವಜ್ರ ವೈಡೋರ್ಯ ಗೋಮೇಧಿಕ ನವರತ್ನ ಹರಳುಗಳಿಂದ ಪ್ರಜ್ವಲಿಸುವ ಈ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಅಣ್ಣನಾದ ಧರ್ಮರಾಜನು ಯಾವ ವೇಳಕ್ಕೆ ಏನು ಆಜ್ಞೆಯನ್ನು ಮಾಡುವನು ಅವರ ಆಜ್ಞೆಯನ್ನು ನಡೆಸಲು ಇಲ್ಲಿಗೆ ಬರೋಣ ಆಯ್ತುಕೊಂಡು ಯಾವ ಪ್ರಚಾರಿಕ ಬಂದ್ರೆ ಬಹಳ ಚೆನ್ನಾಗಾಯ್ದು ಹೋಗದೆ ತಮ್ಮ ಕಾರ್ಯವನ್ನು ತಾವು ನೆರವೇರಿಸಿಕೊಳ್ಳುವಂಥವರಾಗಿರಿ. ನಮೋಣ್ಣವ ಅಣ್ಣನಾದ ಧರ್ಮರಾಜನೇ, ತಮ್ಮ ಪಾದವನ್ನು ಕಂಡು ಆಶ್ರಮಿಸುವನನ್ನ ಧರ್ಮನಂದನ. ಭಾಪ್ರೇ ತಮ್ಮ, ಭಾಪ್ರೇ ತಮ್ಮ, ಭೀಮಸೇನ ವಾಯುಕುಮಾರ ಸಮರಂಗಧೀರ, ಎನ್ನ ಪಾದವನ್ನು ಬಿಟ್ಟು ಮೇಲೆ ಗೆದ್ದೇಳುವಂತನಾಗುತ್ತಮ್ಮ ಭೀಮಸೇನ ಅಗ್ರಜ. ಆ ಕುನ್ನಿ ಕೌರವರು ಮಾಡಿದ ಗನ್ನ ಘಾತಕತನವನ್ನು ನೋಡಿದೆ ಅಗ್ರಜ. ನೀನು ಅಪ್ಪಣೆಯಂ ಕೊಟ್ಟರೆ ಕುರಿಯ ಹಿಂಡಿನೋ ತೋಳ ಹೊಕ್ಕಂತೆ ಹೊಕ್ಕು ಆ ದುರ್ವೋಧನ ಸಿರವೊಮ್ಮಿ ಧರಣಿಗೆ ಅಪ್ಪಳಿಸುವೆನು. ತಟ್ಟನೆ ನನಗೆ ಅಪ್ಪಣೆಯನ್ನು ಕೊಟ್ಟು ನೋಡೋಣ ಆ ಧರ್ಮನಂದನ. ಬೇಡಬೇಡತಮ್ಮ, ಧರ್ಮವೇ ಜಯ, ಕರ್ಮವೇ ಲಯ. ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ಹೇ ತಮ್ಮ, ನಿನ್ನ ಉಗ್ರವಾದ ಶೌರ್ಯವನ್ನು ಶಾಂತ ಮಾಡು. 12 ವರ್ಷ ವನವಾಸ ಸಂಪೂರ್ಣ ಮುಗಿಯಿತು. 1 ವರ್ಷ ಅಜ್ಞಾತ ವಾಸಕ್ಕೆ ನಾವು ವಿರಾಟ ನಗರಕ್ಕೆ ಹೋಗುತ್ತೇವೆ. ಆ ವಿರಾಟ ನಗರದಲ್ಲಿ ನಿನ್ನ ಗದೆಯನ್ನು ಎನ್ನ ಪಾದಕ್ಕೆ ಅರ್ಪಿಸಿ ಕೈಯಲ್ಲಿ ಒಂದು ಹುಟ್ಟಿಡಿದುಕೊಂಡು ಸಿಟ್ಟು ಬಾರದಂತೆ ಭಾಷೆಯ ವೇಷವನ್ನು ಧರಿಸಬೇಕು ತಮ್ಮ ಭೀಮಸೇನ. ಒಳ್ಳೆಯದಾಯಿತು ಅಣ್ಣ ಧರ್ಮನಂದನ. ಹೇ ತಮ್ಮಂದಿರಾದ ನುಕುಲ ಸಾದೇವರೇ, ನಿಮ್ಮ ಕೈಯಲ್ಲಿರುವ ಬಿಲ್ಲು ಬಾಣ ಭತ್ತಕ್ಕೆ ನನ್ನ ಸಾಧನೆ ಕೊಟ್ಟು ನೀವು ತುಳಗರಕ್ಷಕ ಗೋರಕ್ಷಕ ಎಂಬ ವೇಷವನ್ನು ಧರಿಸಿ ವಿರಾಟನ ನಗರಕ್ಕೆ ಬರುವಂಥವರಾಗಿರಿ. ಹೇ ಮಂದಗಾಮಿನಿಯಾದ ದ್ರೌಪದಿಯೇ, ನೀನು ಶ್ರೀಕೃಷ್ಣನನ್ನು ಧ್ಯಾನಿಸಿ ಶೈಲೇಂದ್ರ ವೇಷವನ್ನು ಧರಿಸುವಂತಹ ಕ್ಯಾವ ಕಂಡಿ ಆ ಪ್ರಾಣ ಮನೋಹರಿ? ಒಳ್ಳೆಯದಾಯಿತು ಪ್ರಾಣ ಮನೋಹರ. ಹೇ ಪ್ರಾಣಕಾಂತಿಯೇ, ಇತ್ತ ಕಡೆಗೆ ಬರುವಂತಹ ಕಿಯಾಗು. ಹೇ ಮಹಂಕಾಳಿ, ಮಹಿಷಾಶೂರ ಮರ್ಧನಿ, ಸುಂಬನಿ ಸುಂಬ ಸೌವರಿ, ವರಭಯಂಕರಿ, ಕೃಪಾಕರಿ, ದಯಾಸೀರೆ. ಹೇ ತಾಯಿ, 12 ವರ್ಷ ವನವಾಸವು ಸಂಪೂರ್ಣ ಮುಗಿಯಿತು. 1 ವರ್ಷ ಅಜ್ಞಾತ ವಾಸಕ್ಕೆ ನಾವು ವಿರಾಟ ನಗರಕ್ಕೆ ಹೋಗುತ್ತೇವೆ. ಹೇ ಮಾತೋಶ್ರೀ, ನಮ್ಮ ತಮ್ಮಂದಿರಾದ ಭೀಮ, ಅರ್ಜುನ, ನಕುಲ, ಸಹದೇವರು ತಮ್ಮ ಕೈಯಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ನನ್ನ ಸ್ವಾಧೀನಿ ಕೊಟ್ಟಿರುವರು. ಮಹಂಕಾಳಿ, ನಾನು ಇನ್ನು ಅಡಿಯಲ್ಲಿ ಇಡುತ್ತೇನೆ. ಇವುಗಳನ್ನು ಕಾಯುವ ಭಾರವು ನಿನ್ನದೇ. ಕುಡಿಯುವುದಮ್ಮ ಜನನಿ, ಕೊಡು ಕೊಡುವರವನ್ನು ತಾಯೇ, ಕೈಯ ಮುಗಿದು ಬೇಡುವೆ ಮಾಮಾಯೇ. ಕೊಡು ಕೊಡುವರವನ್ನು ತಾಯೇ, ಕೈಯ ಮುಗಿದು ಬೇಡುವೆ ಮಾಮಾಯೇ. ಭೀಮ ಬಂದರೆ ಗದೆಯು ಕೊಡಬೇಡಬಲು ದ್ವಾಜಿ, ಭೀಮ ಬಂದರೆ ಗದೆಯು ಕೊಡಬೇಡಬಲು ದ್ವಾಜಿ. ಪಾತ್ರ ಬಂದರೆ ಧನಸು ಕೊಡು ನೀನು ಮಹಂಕಾಳಿ, ಕೊಡು ಕೊಡುವರವನ್ನು ತಾಯೇ, ಕೈಯ ಮುಗಿದು ಬೇಡುವೆ ಮಾಮಾಯೇ. ಕೊಡು ಕೊಡುವರವನ್ನು ತಾಯೇ, ಕೈಯ ಮುಗಿದು ಬೇಡುವೆ ಮಾಮಾಯೇ. ಮಹಂಕಾಳೇ ಅಪ್ಪ ಧರ್ಮಜ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿದ ಮೇಲೆ ನಿನ್ನ ತಮ್ಮನಾದ ಪಾರ್ಥನನ್ನು ಕೊಟ್ಟು ಕಳಿಸು. ಅವನ ಕೈಯಲ್ಲಿ ಧನುರ್ಬಾಣಗಳನ್ನು ಕೊಡುವನು ಕಂಡು ಆ ಧರ್ಮನಂದನ. ಒಳ್ಳೆಯದು ಒಳ್ಳೆಯದು ಮಾತೋಸ್ತ್ರಿ, ನಾವು ಹೋಗಿ ಬರುತ್ತೇವೆ, ಆಶೀರ್ವಾದ ಮಾಡುವಂಥ ಆಕೆಯಾಗು. ಹೋಗಿ ಬಾ ಧರ್ಮಜ, ನಿನಗೆ ಮಾರ್ಗದಲ್ಲಿ ಶುಭವಾಗಲಿ, ಹೋಗಿ ಬರುವಂಥವನಾಗು. ಎಲ್ಲ ತಮ್ಮಂದಿರಾದ ನಕುಲ ಸಹದೇವ, ಹೇ ಅರ್ಜುನ, ಭೀಮಸೇನ, ನಿಮ್ಮ ನಿಮ್ಮ ಗುಪ್ತವೇಷವನ್ನು ಧರಿಸಿಕೊಂಡು ನೀವು ಬರುವಂಥವರಾಗಿರಿ. ವಿರಾಟನಗರದ ಮಾರ್ಗವನ್ನು ಹಿಡಿದುಕೊಂಡು ಹೋಗುವ ಬೇಗ ಬೇಗ ಬರುವಂಥವರಾಗಿರಿ. ಕೃತಿಗಳೈತ ಮಹಾ ಮಂತ್ರಿಯೇ ಕೇಳೆನ್ನ ರಾಜದ ನೀತಿಯನ, ಮಂತ್ರಿಯೇ ಕೇಳೆನ್ನ ರಾಜದ ನೀತಿಯನ, ಸರಿತದಿ ಕೇಳಯ್ಯ ಮಂತ್ರೇಶ. ಎಲೈ ನಮೋ ನಮ ವಿರಾಟ ಮಹಾರಾಜನೇ, ತಮ್ಮ ಪಾದವನ್ನು ಕಂಡು ಅಭಿವಂದಿಸುವೆವು. ಎಲ ನೀವು ಯಾರು, ಯಾವ ದೇಶದ ಅರಸರು, ಯಾವ ದೇಶದ ರಾಜರು ಈ ಘೋರವಾದ ಅರಣ್ಯದ ಮಾರ್ಗವನ್ನು ಹಿಡಿದುಕೊಂಡು ನಮ್ಮ ರಾಜಭೇದಿಗೆ ಬರಲಿಕ್ಕೆ ಕಾರಣವೇನು? ನಿನ್ನ ವೃತ್ತಾಂತವನ್ನು ಹೇಳಬೇಕಯ್ಯಾ ಭೂಪಾಲವೇ. ಕೇಳಯ್ಯ ವಿರಾಟ ಮಹಾರಾಜನೇ, ಪಂಚ ಪಾಂಡವರು ಸಕಲ ಸಾಮ್ರಾಷ್ಟ್ರವನ್ನು ಸೋತು ದೇಶ ಭ್ರಷ್ಟರಾಗಿ ಹೋಗಿಬಿಟ್ಟರು. ಆದರೆ ಆ ಧರ್ಮರಾಜನ ಕೈಯಲ್ಲಿರುವಂಥ ತುರಗರಕ್ಷಕ, ಗೋರಕ್ಷಕ, ಕಂಕಭಟ್ಟ, ಬೃಹನ್ನಳಿ ಮತ್ತು ಭಾಣಿಸಿಯು ಬಂದಿರುವವು ನಿಮ್ಮ ಪಟ್ಟಣದಲ್ಲಿರಬೇಕೆಂದು ನಮಗೆ ಅಪೇಕ್ಷವಾಗಿರಬಹುದು. ಆಶ್ರಯವನ್ನು ಕೊಡಬೇಕಯ್ಯ ವಿರಾಟ ಮಹಾರಾಜನೇ. ಒಳ್ಳೆಯದು ಒಳ್ಳೆಯದು, ತುರಗರಕ್ಷಕ, ಗೋರಕ್ಷಕ, ಕಂಕಭಟ್ಟ, ಬೃಹನ್ನಳಿಗಳೇ ನಮ್ಮ ಪಟ್ಟಣದಲ್ಲಿ ಅತಿ ಉತ್ತಮ ರೀತಿಯಿಂದ ಇರುವಂತರಿ, ಇತ್ತ ಕಡೆಗೆ ಬರುವಂಥರಾಗಿರಿ. ಒಳ್ಳೆಯದು ಐತಿಹ್ಯ ಆ ಭೂಪಾಲನೆ ಯಾಕಾಗಲ್ಲದು. ನೋಡನು ಬಾರೆ ಆಡನು ಬಾರೆ, ನೋಡನು ಬಾರೆ ಆಡನು ಬಾರೆ, ಕೋಡಿ ವನದೊಳು ಆಡನು ಬಾರೆ, ಕೋಡಿ ವನದೊಳು ಆಡನು ಬಾರೆ, ನೋಡನು ಬಾರೆ ಆಡನು ಬಾರೆ, ಮಲ್ಲೆ ಮಲ್ಲಿಗೆ ಜಾಜಿ ಚಲ್ವಾಲತಗಳು ಸುಮಾಚಾರ ರೂಪದಿ ನೋಡನು ಬಾರೆ, ಸುಮಾಚಾರ ರೂಪದಿ ನೋಡನು ಬಾರೆ, ನೋಡನು ಬಾರೆ ಆಡನು ಬಾರೆ. ಅಮ್ಮ, ನೀನು ಯಾವ ರಾಜನ ಮಡದಿ, ಯಾವ ರಾಜನ ಸುಪುತ್ರಿಯು ಈ ಘೋರವಾದ ಅರಣ್ಯದ ಮಾರ್ಗವನ್ನು ಹಿಡಿದುಕೊಂಡು ನಮ್ಮ ರಾಜಭೇದಿಗೆ ಬರಲಿಕ್ಕೆ ಕಾರಣವೇನು? ನಿನ್ನ ವೃತ್ತಾಂತವನ್ನು ಹೇಳಬೇಕಮ್ಮ ಜಾಣಿ ಪನ್ನಂಗ ವೇಣಿ. ಅಮ್ಮ ಸುಧೀಷ್ಣಾದೇವಿ, ಪಂಚ ಪಾಂಡವರು ಸಕಲ ಸಾಮ್ರಾಷ್ಟ್ರವನ್ನು ಸೋತು ದೇಶ ಭ್ರಷ್ಟರಾಗಿ ಹೋಗಿಬಿಟ್ಟರು. ಆ ದ್ರೌಪದಿ ಕೈಯಲ್ಲಿರುವಂತ ನನ್ನ ಹೆಸರು ಶೈಲೇಂದ್ರ ಎಂದು ಕರೆಯುತ್ತಿರುವರು. ನಿನ್ನ ಪಟ್ಟಣದಲ್ಲಿ ಇರಬೇಕೆಂದು ಅಪೇಕ್ಷವಾಗಿ ಬಂದಿರುವೆವು. ನಮಗೆ ಆಶ್ರಯವನ್ನು ಕೊಡಬೇಕಮ್ಮ ಈರ ರಮಣಿಯಾದ ಸುಧೀಷ್ಣಾದೇವಿ. ಅಮ್ಮ, ಹಾಗಾದ್ರೆ ಎನ್ನ ಪಟ್ಟಣದಲ್ಲಿ ಅತಿ ಉತ್ತಮ ರೀತಿಯಿಂದ ಇರುವಂತೆ ಹೋಗೋಣ ವರಮ್ಮ ಜಾಣಿ ಪದ್ಮ ಸುವಾಣಿ. ಅಮ್ಮ, ನಾನು ಮೂರು ಮಾತುಗಳು ಇರುವವು, ಅವನು ನಡೆಸಿಕೊಡುವೆನೆಂದ್ರೆ ಬರುವೆನು. ಅವು ನಿನ್ನ ಮೂರು ಮಾತು ಯಾವ್ದಿರಬಹುದು, ಹೇಳುವಂತ ಹಾಕಿ. ಹಾಗೂ ಅಮ್ಮ, ನಿಮ್ಮ ಮನೆಯಲ್ಲಿ ಕಸ ಹೊಡೆಯುವುದಿಲ್ಲ, ನಿಮ್ಮ ತಲೆಯನ್ನು ಬಾಚುವುದಿಲ್ಲ, ಪರಗಂಡರಿಗೆ ಊಟಕ್ಕೆ ನೀಡುವುದಿಲ್ಲ, ಇವು ಮೂರು ಮಾತುಗಳನ್ನು ನಡೆಸಿಕೊಡುವೆನೆಂದರೆ ನಿನ್ನ ಪಟ್ಟಣಕ್ಕೆ ಬರುವೆನು. ಹಾಗಾದ್ರೆ ಇವು ಮೂರು ಮಾತುಗಳನ್ನು ನಾನು ಸರಿಯಾಗಿ ನಡೆಸಿಕೊಡುವೆನು. ಹೋಗೋಣ ಬಾರಮ್ಮ ಜಾಣಿ ಪದ್ಮ ಸುವಾಣಿ. ಹೋಗೋಣ ನಡೆಯಮ್ಮ ರಾಣಿ. ಹೊಡಿಸೋ ಜೈ ಬೇರಿಯನ ಹಿಡಿಸೋ ಯ ಕಾಳಿಯನ, ಹೊಡಿಸೋ ಜೈ ಬೇರಿಯನ ಹಿಡಿಸೋ ಯ ಕಾಳಿಯನ, ಸರಿ ತರಿ ಕೇಳಯ್ಯ ಮಂತ್ರೇಶ. ಹೊಡಿಸೋ ಜೈ ಬೇರಿಯನ ಹಿಡಿಸೋ ಯ ಕಾಳಿಯನ, ಸರಿತದಿ ಕೇಳಯ್ಯ ಮಂತ್ರೇಶ. ಭೋದೇವ ಬಂದವರ ದಾರನ್ನು ಕೇಳುತ್ತೇನೆ. ಭೈರ್ಯೇಯರೈ ಶ್ರೀಮತ್ತ ಮಂಡಲದೋಳ ಗಣಿತ ಕೋಟಿ ಪರಾಕ್ರಮಿಗಳಂ, ಕುಟ್ಟಿ ಮೆಟ್ಟಿ ನಿಟ್ಟೆಲವುಗಳಂ ಛಳಲ್ಲನ್ನು ಮುರುಗತ್ತಿ, ಸೆಟ್ಟಿಲಿಂದವರು ಹಟ್ಟಿಯಂಬಗಿದ ಗಂಟಲವಂ ಹಿಸಗಿನ ಭೋಮಂಡಲಕ್ಕೆ ಹಾರಿ ಪೆಂಡೆಯಂ ಧರಿಸಿ, ಜೈವೇರಿಯಂ ಮುಡಿಸಿ ಇಂಥ ಪ್ರಚಂಡನಂ ದಾರೆಂದು ವಿಚಾರಿಸುವ ನೀನು ಧಾವನಳೈ ಸೇವಕಾಗ್ರಣೀ ದೇವಡಿ, ನಮಗೆ ಸಾರಥಿ ಸಾರಥಿ ಎಂದು ಸರ್ವ ಜನರು ಕರೆಯುವ ದೇವ. ತಮ್ಮ ನಿಜನಾಮವನ್ನು ಪೇಯಬೇಕು ದೊರೆಯೇ ಯಾದವ ಕುಲ ಸರಿಯೇ. ಭಳಿರ್ಯೇ ಇರೈ ಸಾರಥಿ ನಾವುದಾರೆಂದರೆ, ಎನ್ನ ಕರ ಪುಂಡರೇಕದೋಳು ಮೆರೆಯುವ ಕಡ್ಗೇ ಕಟಾರಿ ಮುಂತಾದ ಆಯುಧಗಳು ಥಳಕ್ಕೆಂದು ಬೆತ್ತರಿಸುವ ಭೀತಿಗೆ, ಗೊಂಡ ಅರಣ್ಯದಲ್ಲಿ ಸಂಚರಿಸುವಂಥ ಮೃಗಗಳು ಕಂಡ ಕಂಡ ಕಡೆಗೆ ಓಡಿ ಹೋದವು, ಇಂಥ ಪ್ರಚಂಡನಾದ ಕೀಚಕ ಭಾತದೋರೆಂದು ಕಠೋರಕ್ಕೆ ಕೈಯೆತ್ತಿ ಡಂಗೋರು ಸಾರುವಂಥ ಕಂಡಿ ಆ ಸಾರತೆ. ಕೀಚಕ ಮಹಾರಾಜನ ತಾವು ಸಹಜವಾದರೆ ಆ ಅಂದವಾದ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾಮತಿಗೆ ಬಂದ ಕಾರಣವೇನು ದೇವ? ಬರೀರಿಯೇ ಇರೈ ಸಾರಥಿ, ಅಂದವಾದ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾಮತಿಗೆ ಬಂದ ಕಾರಣವೇನೆಂದರೆ ನಮ್ಮ ಅಕ್ಕನ ಸುಧಿಷ್ಣಾದೇವಿ ಮಾವನಾದ ವಿರಾಟ ಸಸಿಯಾದ ಉತ್ತರಿ ಅಳಿಯನಾದ ಉತ್ತರ ಕುಮಾರನ್ನು ನೋಡಬೇಕೆಂದು ಇಲ್ಲಿ ವರ್ಣವಾಯ್ತು ಕಂಡು ಆ ಸಾರಥಿ ಬಂದ್ರವಾ ಚೆನ್ನಾಗಾಯ್ತು ಹೋಗ್ತೀವಿ ತಮ್ಮ ಕಾರ್ಯವನ್ನು ತಾವು ನೆರವೇರಿಸಿಕೊಳ್ಳುವಂಥವರಾಗಿದೆ. ಒಂದು ಮಕ್ಕಳ ಸುಧಿಷ್ಣಾದೇವಿಯೇ, ನಿನ್ನ ಪಾದವನ್ನು ಕಂಡು ಧನ್ಯನಾದನೆಯ ಕಾ ಸುಧಿಷ್ಣಾದೇವಿಯೇ. ತಮ್ಮ ನಿನಗೆ ಶುಭವಾಗಲಿ, ಮೇಲೆ ಕೇಳುವಂಥವನಾಗು. ಅಕ್ಕ ಅವಳು ಯಾರು? ಅಕ್ಕ ಚಿಕ್ಕ ಪ್ರಾಯದ ನಾರಿ ಒಳ್ಳೆ ಒಯ್ಯಾರಿ ಮುಂಗಾರಿಯ ಕೋಲ್ ಮಿಂಚಿನಂತೆ ತಳಕ್ಕೆಂದು ಒಳೆಯುವ ಹೆಣ್ಣಾರೆ ಅಕ್ಕಯ್ಯ. ಹೇ ಅಕ್ಕ, ಅವಳ ರೆತ್ತಿಸಿಕೋ ನಿನಗೆ ದಕ್ಕುವಂತೆ ಮಾಡಬೇಕು ಕಂಡಿ ಆ ಕಾ ಸುಧಿಷ್ಣಾದೇವಿಯೇ. ತಮ್ಮ ನನ್ನ ಮನಿ ದಾಸಿರೋಳು, ಬೇಡ ಬೇಡ ತಮ್ಮ, ಪರಸ್ತ್ರೀಯರನ್ನು ಬಯಸಬೇಡ. ಹೇ ಅಕ್ಕ, ಇಂಥ ಬಣ್ಣದ ಮಾತುಗಳನ್ನು ಹೇಳಿ ನನ್ನ ಕಣ್ಣಲ್ಲಿ ಮಣ್ಣುಕ್ಕಬೇಡ. ತಟ್ಟನೆ ಆ ಸ್ತ್ರೀಗಳನ್ನು ಬರಮಾಡಿಕೊಂಡು ಆ ಕಾ ಸುಧಿಷ್ಣಾದೇವಿಯೇ. ಹಾಗಾದ್ರೆ ಇಲ್ಲೇ ಕೂಡಿರುವಂತ ನಾವು ತಮ್ಮ ಕೊಟ್ಟು ಕಳಿಸುತ್ತೇನೆ. ಹಾಗೆ ಆಗಲಕ್ಕ ಕೊಟ್ಟು ಕಳಿಸುವಂತ ಹಾಕಿ ಆಗು. ಅಮ್ಮ ಶೈಲೇಂದ್ರಿ ಮತ್ತೇನಮ್ಮ ದುರ್ಶಾನಿ? ಎನ್ನ ತಮ್ಮನಾದ ಕೀಚಕನ್ನು ಹಸಿದುಕೊಂಡು ಬಂದಿರುವನಂತೆ, ಅವನಿಗೆ ಸೇರು ಹಾಲು ಸೇರು ಸಕ್ಕರೆಯನ್ನು ಕೊಟ್ಟು ಬರುವಂತ ಹಾಕಿ ಆಗು. ಅಮ್ಮ ನಾನು ನಿನ್ನ ಪಟ್ಟಣಕ್ಕೆ ಬರುವಾಗ ಮೊದಲೇ ಹೇಳಿರುವೆನು. ಏನೆಂದು? ನಿಮ್ಮ ಮನೆಯಲ್ಲಿ ಕಸ ಹೊಡೆಯುವುದಿಲ್ಲ, ನಿಮ್ಮ ತಲೆಯನ್ನು ಬಾಚುವುದಿಲ್ಲ, ಪರಗಂಡರಿಗೆ ಊಟಕ್ಕೆ ನೀಡುವುದಿಲ್ಲ ಎಂದು ಈ ಮೂರು ಮಾತುಗಳು ಹೇಳೇ ಬಂದಿರುವೆನು. ಹೇಳುವಂತ ಹಾಕಿ ಆಗು. ಅಮ್ಮ ನಾನು ಪರಗಂಡರಿಗೆ ಊಟಕ್ಕೆ ನೀಡಲಾರನೇ ಹಡೆದಮ್ಮ. ಎಲೆಯ ಸೈಳೇಂದ್ರಿ, ನನ್ನ ಪಟ್ಟಣದಲ್ಲಿ ಇದ್ದಿನ ನನ್ನ ಮಾತು ಹಾಕಿ ಹೇಳೋದಿಲ್ಲ? ನನ್ನ ತಮ್ಮನ ಹಸಿದುಕೊಂಡು ಬಂದು ಹೆಚ್ಚು ನೀನು ಕೊಟ್ಟು ಬರೋದು ಹೆಚ್ಚು. ತೆಗೆದುಕೋ ಈ ಸೇರು ಹಾಲು ಸೇರು ಸಕ್ಕರೆಯನ್ನು ಹೋಗಿ ತಮ್ಮನಿಗೆ ಒಣಪಡಿಸಿ ಬರುವಂತ ಹಾಕಿ ಆಗು. ಶಿವ ಶಿವ, ಅಣ್ಣ ಶ್ರೀಕೃಷ್ಣ ದೇವ ಕೀಚಕನ ಬಳಿಗೆ ಹೇಗೆ ಹೋಗಲಿ? ಎನ್ನ ಮಾನ ಮರ್ಯಾದೆಯನ್ನು ನೀನೇ ಕಾಯಬೇಕಣ್ಣ ಶ್ರೀಕೃಷ್ಣ ದೇವ. ಅಯ್ಯೋ ಶಿವಶಿವ, ಶಂಭೋ ಶಂಕರ ಪರಮೇಶ್ವರ, ಹೇಗೆ ಮಾಡಲಿ? ವಾರಿ ಜಾಕ್ಷಿಯ ನಿನ್ನ ದಾರಿ ನೋಡುತ್ತಲಿರುವೆ, ವಾರಿ ಜಾಕ್ಷಿಯ ನಿನ್ನ ದಾರಿ ನೋಡುತ್ತಲಿರುವೆ, ಬಾರೆಯನ್ನರಗಿಳಿಯೇ ಬೇಗ ನಿನ್ನ ಜಡಿಯನ್ನು ಹಿಡಿದು ಎನ್ನ ಮಾನದೇಶಕ್ಕೆ ಎಳೆದುಕೊಂಡು ಹೋಗುವೆನು. ಜಾಗೃತಿಯಿಂದ ಬರುವಂತವಳಾಗೋ ನಾರೀ ಮಧನವಯ್ಯಾರಿ. ಇರೋ ದುಷ್ಟನಾದ ಕೀಚಕ ಹೇಳುತ್ತೀನಿ ಕೇಳುವಂತವನಾಗು. ಅದೇನಿರುವ ಅಲಗಲೋ ಬಗಳುವಂಥಳಾಗು. ದುರುಳ ಕೀಚಕ ನೋಡಿವನ ನಡತಿಯ ನೋಡಿವನ, ನೋಡಿವನ ನಡತಿಯ ನೋಡಿವನ, ಬಗಲೋಳೆತ್ತುವ ನಿನ್ನ ಮಗಳ ಸಾರಿಯೋ ನಾನು, ಬಗಲೋಳೆತ್ತುವ ನಿನ್ನ ಮಗಳ ಸಾರಿಯೋ ನಾನು. ಕೀಚಕ ಹೇಳುತ್ತೀನಿ ಕೇಳುವಂತನು, ನಿನ್ನಂತೆ ಕಾಮದ್ರೋಹಿತನಾಗಿ ಪರಸತಿಯಳಾದ ಸೀತಾದೇವಿ ರಾವಣನು ಒಯ್ದು ರಾಮಚಂದ್ರನು ಕೋಪಂ ತಾಳಿ ಚೆಂಡಾಡಲಿಲ್ಲವೇ? ಎಲ್ಲೋ ದುಷ್ಟನಾದ ಕೀಚಕ, ಪರಸ್ತ್ರೀಯರ ಹೆಣ್ಣ ಮಕ್ಕಳ ಮೇಲೆ ಕಣ್ಣಿಡುವಂತ ನಿನ್ನ ಕಣ್ಣುಗಳು ಒಡೆಯಲಿಲ್ಲವೆ? ನಿನ್ನ ಬಗಲು ಎತ್ತುವ ಮಗಳ ಸರಿಯೆಂದು ಎನ್ನನ್ನು ಶರಣ ಸೆರೆ ಬಿಡೋ ದೌಣಿಪತಿಯೇ, ಒಕ್ಕಲಿಗನು ಒಡೆತನೆ ಬಂದಾಗ ಮಳೆ ಹಾದಿಯನ್ನು ಹೇಗೆ ಕಾಯುತ್ತಿರುವನು? ಅದರಂತೆ ನಿನ್ನ ಅಂಗ ಸಂಗದ ಮಾರ್ಗವನ್ನೇ ನಾ ಕಾಯುತ್ತಿರುವೆನು. ಎರೇ ಸುಂದರಿ, ನಿನ್ನ ಜಡಿಯನ್ನು ಹಿಡಿದು ಎನ್ನ ಮಾಲದೇಶಕ್ಕೆ ಎಳೆದುಕೊಂಡು ಹೋಗುವೆನು. ಅಣ್ಣ ಶ್ರೀಕೃಷ್ಣ ದೇವ, ಎನ್ನನ್ನು ಹೇಗಾದರೂ ಮಾಡಿ ಸೆರೆ ಬಿಡಿಸೋ ಅಣ್ಣಯ್ಯ. ಹಾಗಾಗ ಕೃಷ್ಣದೇವನು ದ್ರೌಪದಿಯನ್ನು ಮುಂದೆ ದೆಬ್ಬಿ ಕೀಚಕನನ್ನು ಹಿಂದೆ ದಬ್ಬುವಂಥವನಾದ. ಅಯ್ಯೋ ಶಿವಶಿವ, ಆ ದುಷ್ಟನಾದ ಕೀಚಕನ ಕೈಯಿಂದ ಪಾರಾಗಿ ಬಂದಿದ್ದೇ ಮಹಾ ಕಷ್ಟ. ಹೇಗೆ ಮಾಡಲಿ? ಕೀಚಕರಾಯ ಕಣ್ಣೇಟ ಹೇಳಕಂಕ ಬಾಟ ಹೇ ಪ್ರಾಣ ಮನೋಹರ, ದುಷ್ಟನಾದ ಕೀಚಕನ ಬಂದು ಎಣ್ಣು ಮುಡಿಯನ್ನು ಹಿಡಿದು ಬಾಲದೇಶಕ್ಕೆ ಒಯ್ಯುವನೆಂದು ಕುಳಿತುಕೊಂಡಿರುವನು. ನೀನಾದರೂ ಸೆರೆ ಬಿಡಿಸು ಕಾಂತ ಸದ್ಗುಣವಂಥ. ಆಹೇ ಪ್ರಾಣ ಮನೋಹರಿ, ನಾವೇನು ಮಾಡಬೇಕು? 12 ವರ್ಷ ವನವಾಸವು ಸಂಪೂರ್ಣ ಮುಗಿಸಿಕೊಂಡು 1 ವರ್ಷ ಅಜ್ಞಾತವಾಸಕ್ಕೆ ನಾವು ವಿರಾಟ ನಗರಕ್ಕೆ ಬಂದಿರುವೆವು. ಇವರೇ ಪಾಂಡವರೆಂದು ಗುರ್ತ ಹಿಡಿದರೆ ಮುಂದೆ 1 ವರ್ಷ ಅಜ್ಞಾತವಾಸಕ್ಕೆ 12 ವರ್ಷ ವನವಾಸ ಮಾಡುವರು. ಆದ ಕಾರಣ ನಿನ್ನ ಮನಸ್ಸಿಗೆ ತಿಳಿದಾಗಿ ಮಾಡುವಂಥವಾಗುವ ಪ್ರಾಣಕಾಂತಿ. ಅಯ್ಯೋ ಶಿವಶಿವ, ನೀವು ಗಂಡರಲ್ಲ ಲಜಿ ಭಂಡರು. ಅಯ್ಯೋ ಪ್ರಾಣಕಾಂತ, ಇದೇ ಸಮಯ ಪಾರ್ಥನನ್ನು ವಿಚಾರಿಸುತ್ತೇನೆ. ಯಾಕೆ ಪ್ರಾಣದಲ್ಲವಿ? ಈ ರಾಜಬೀದಿಯಲ್ಲಿ ಸೋಕಿಸುತ್ತಾ ಕುಂತಿರುವಿಯಲ್ಲ. ಪ್ರಾಣಕಾಂತ, ಕೀಚಕನು ಎನ್ನ ಮುಡಿ ಸರ್ಗವನ್ನು ಹಿಡಿದು ಮಾನದೇಶಕ್ಕೆ ಎಳೆದುಕೊಂಡು ಒಯ್ಯುವನೆಂದು ಕುಳಿತುಕೊಂಡಿರುವನು. ನೀನಾದರೂ ಹೇಳಿ ಎನ್ನನ್ನು ಸೆರೆ ಬಿಡಿಸೋ ಕಾಂತ. ಹೇ ಪ್ರಾಣ ಮಹರಿ, ನಾನೇನು ಮಾಡಲಿ? ಅರ್ಜುನ ಪಲ್ಗುಣ ಸವ್ಯಸಾಚಿ ಧನಂಜಯ ಕಿರಣ ಭೀವಸ್ತಿ, ಹಲವು ನಾಮಗಳಿಂದ ಒಪ್ಪುವಂತ ಅರ್ಜುನ ಮಹಾರಾಜನೇ, ಕೈಯಲ್ಲಿ ಒಂದು ಸಣ್ಣದ ಒಂದು ನಾರಿಯರ ವೇಷಧಾರಿಯಾಗಿ ತಾತೈ ತಕತೈ ಎಂದು ನಾಂಟೆ ನಾಡುವ ಬೃಹನ್ನಿ ನಾರಾಗಿ ಉತ್ತರಿಗೇ ಉತ್ತರ ಕುಮಾರನಿಗೇ ನಾಂಟೆ ವಿದ್ಯಾಭ್ಯಾಸವನ್ನು ಕಲಿಸುವೆನು. ಹೇ ಪ್ರಾಣಕಾಂತಿ. ಪ್ರಾಣಕಾಂತ, ಆದರೂ ಚಿಂತೆ ಇಲ್ಲ. ವೈರಿಯನ್ನು ಕೊಲ್ಲಲಿಕ್ಕೆ ಭೈರೂಪ ಬೇಕೆ? ಅಣ್ಣಾದ ಧರ್ಮರಾಜನ ಆಜ್ಞೆ ಏನಾಯ್ತು? ಧರ್ಮವೇ ಜಯ ಎಂದು ನುಡಿದು ಹೋದರು. ಹಾಗಾದರೆ ಪ್ರಾಣದೊಲ್ಲವಿ, ಅವರು ಧರ್ಮವೇ ಜಯವೆಂದ್ರೆ ನಾವು ಧರ್ಮವೇ ಜಯ. ಅಯ್ಯೋ ಶಿವಶಿವ, ಹೇಗೆ ಮಾಡಲಿ? ಹೇಳುತ್ತೀನಿ, ಕೇಳುವಂತವನಾಗು. ಅದೇನಿರ್ಬೋದು, ಹೇಳುವಂತ ಹಾಕಿ ಆಗು. ಯಾಕೆ ಹುಟ್ಟಿದೆಯೋ ಕ್ಷತ್ರಿಯ ಕುಲದಲ್ಲಿ, ಚಾವ್ರವೋ ಧರ್ಮ ನಿನಗೆ ಬೇಕಿಲ್ಲ ಗೋದೇನೇನ. ಆ ಧರ್ಮಾನಂದನ ನಿನಗೆ ಕರ್ಮ ಬಂಧದ ಗೀತೆ, ಧರ್ಮಾನಂದನ ನಿನಗೆ ಕರ್ಮ ಬಂಧದ ಗೀತೆ, ಬೇಕು ಬೇಕಿಲ್ಲದಂತೆ ಬೇಕು ಬೇಕಿಲ್ಲದಂತೆ ಮುಖರಾಗಿರವಿರಲ್ಲ. ಯಾಕೆ ಹುಟ್ಟಿದೀರೋ ಕ್ಷತ್ರಿಯರಾಗಿ ಕುಲದಲ್ಲಿ, ಸಕಾಗಿ ತೋಚಾವ್ರವೋ ಧರ್ಮ ನಿಮಗೆ ಬೇಕಿಲ್ಲ ಗೋದೇನೇನು. ಅಯ್ಯೋ ಶಿವಶಿವ, ಹೇಗೆ ಮಾಡಲಿ? 4 ಪತಿಗಳು ಹೀಗೆ ಮಾತನಾಡಿದರು, ಎನ್ನ ಪತಿಯಾದ ಭೀಮಸೇನ ಬೆಳಿಗ್ಗೆ ಹೋಗಿ ಕೇಳುವೆನು. ಹೇ ಪ್ರಾಣ ಮನೋಹರ, ಎನ್ನನ್ನು ಸೆರೆ ಬಿಡಿಸಬೇಕು ಕಾಂತ ಸದ್ಗುಣವಂತ. ಒಳ್ಳೆಯಲ್ಲಿ ಪ್ರಾಣ ಮನೋಹರಿ, ವೈರಿಯನ್ನು ಕೊಲ್ಲಲಿಕ್ಕೆ ಭೈರೂಪ ಏಕೆ? ಎನ್ನ ಕೈಯಲ್ಲಿರುವ ಹುಟ್ಟಿಲಿಂದ ತಲೆಬುರುಡೆಗಳನ್ನು ಹೊಡೆದು ಆ ದುಷ್ಟನಾದ ಕೀಚಕರ ತಲೆಬುರುಡೆಗಳನ್ನು ಹೊಡೆದು ಹೊಟ್ಟಿಯಂಶಿಳಿ ರಕ್ತದಲ್ಲಿ ಕೈಯೆದ್ದುವೆನು. ಹೊತ್ತ ಮಳೆಗೆ ತಾಸು ರಾತ್ರಿಗೆ ನೀನು ಬಾಲರಂಗನ ಗುಡಿಗೆ ಬರುವಿಂದ ವಚನವನ್ನು ಕೊಟ್ಟಿರುವೆಯ, ವಚನವನ್ನು ಕೊಟ್ಟು ಬಂದಿರುವೆನು ಕಾಂತ. ಹಾಗಾದ್ರೆ ಆ ದುಷ್ಟನಾದ ಕೀಚಕನು ಎನ್ನ ಕೈಯಲ್ಲಿ ಸಿಗಲಿ, ಆಮೇಲೆ ಅವನಿಗೆ ತಕ್ಕ ಪ್ರಾಯಚಿತ್ತ. ಭೈರ್ಯ ನೀಚನೋ ಅತಿ ನೀಚನಾದ ಕೀಚಕನೆಂಬ ಗುರಾಮನೇ, ನನ್ನ ಮಡದಿಯಾದ ದ್ರೌಪದಿಯನ್ನು ಕಂಡು ಕಾಮಾತರ ಪಡುವಂಥವನಾದ ಆನೀಚ. ಇನ್ನು ತಡವ್ಯಾತಿಗೆ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವಂಥವನಾಗಲಿ. ಕುಲ್ಲಾಮುರಿಯುವೆ ನಿನ್ನ ಬಾಯಿ ಹೊರಗಿನಲ್ಲ. ಭರಿಭೈರ್ಯೇ ಎಲೆ ಹುಲ್ಲ ಕೀಚಕ ಬಂಡಿ ಅನ್ನವನ್ನು ಭರಿಭೈರ್ಯೇ ಎಲೆ ಹುಲ್ಲ ಕೀಚಕ ನಿನ್ನನ್ನು ಕೊಲ್ಲದೆ ಎಂದು ಬಿಡುವುದಿಲ್ಲ. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವಂಥವನಾಗಲೇ ಹುಲ್ಲ ಕೀಚಕ ಭರಿಯೇ ಎಲೆ ಭಂಡ ಭೀಮ ಬಂಡಿ ಅನ್ನವನ್ನು ತಿಂದು ಭಕಾಸುರನನ್ನು ಕೊಲ್ಲಿದಂತೆಲ್ಲ. ನಿನ್ನಂಥ ಮಣ್ಣಿನ ಗೊಂಬಿಯನ್ನು ಕತ್ತರಿಸಲಿಕ್ಕೆ ಉಕ್ಕಿನ ಕರ್ಕಸ ವ್ಯಾತಕ್ಕೆ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವಂಥವನಾಗಲೇ ಬುದ್ಧಿ ಶೂನ್ಯನೇ ಭರಿಭೈರ್ಯೇ ಎಲೆ ಭಂಡ ಭೀಮ ನನ್ನೇನಾದರೂ ಅಸಮರ್ಥದಿಂದ ತಿಳಿದಿರುವಿಯಾ ಹೇಗೆ? ಇನ್ನು ತಡವ್ಯಾತಕ್ಕೆ ಎನ್ನ ಕೈಯಲ್ಲಿರುವ ಶೇಸ್ತ್ರಾಸ್ತ್ರಗಳಿಂದ ನಿನ್ನ ಕುತ್ತಿಗೆ ಮೇಲಿಟ್ಟು ಸತ್ಯವಾಗಿ ನಿನ್ನ ಕುತ್ತಿಗೆಯನ್ನು ಕತ್ತರಿಸುವೆನು. ಇನ್ನು ತಡವ್ಯಾತಕ್ಕೆ ಈ ಸೃಷ್ಟಿಯೋ ಮುಷ್ಟಿ ಯುದ್ಧವೂ ಮಾಡುವಂಥವನಾಗಲೇ ಭಂಡ ಭೀಮ ಭರಿಯೇ ಎಲೆ ಹುಲ್ಲ ಕೀಚಕ. ಇನ್ನು ತಡವ್ಯಾತಕ್ಕೆ ಬೆಕ್ಕಿನ ಕರವಲ್ಲಿ ಸಿಕ್ಕ ಇಲುವು ಜೀವದಿಂದ ಉಳಿಯಬಲ್ಲದೆ ಎನ್ನ ಶ್ರೇಷ್ಠತರವಾದ ಕರಗಳಿಂದ ನಿನ್ನನ್ನು ಗುದ್ದಿ ಕೆಡವಿವ ನೋಡಲೇ ಭಂಡ ಬುದ್ಧಿ ಕೆಡವಿದ ಭೀಮಾ ಬಿದ್ದ ಕೀಚಕ ನೆಲಕ ಬುದ್ಧಿ ಕೆಡವಿದ ಭೀಮಾ ಬಿದ್ದ ಕೀಚಕ ನೆಲಕ ಹಾರಿ ಹೋಯಿದ್ದ ನೋಡೋ ಕೀಚಕನ ಪ್ರಾಣ ಬುದ್ಧಿ ಕೆಡವಿದ ಭೀಮಾ ಬಿದ್ದ ಕೀಚಕ ನೆಲಕ ಪ್ರಾಣ ಜಯತು ಭಾರತೇ ಜಯತು ಸರಸ್ವತೇ ಜಯತು ಮಹಾಂಕಾಳಿ ಲಕ್ಷ್ಮೀ ಮಧುರ ವೇಣಿಗೆ ಜಯತು ಭಾರತೇ ಜಯತು ಸರಸ್ವತೇ ಜಯತು ಮಹಾಂಕಾಳಿ ಲಕ್ಷ್ಮೀ ಮಧುರ ವೇಣಿಗೆ ಚಂಡ ಮುಂಡರ ಭಂಡ ದುರುಳರ ಚಂಡ ಮುಂಡರ ಭಂಡ ದುರುಳರ ಚಂಡಗಳನ್ನು ತುಂಡು ಮಾಡಿ ಕಂಡ ಮೋತಿಗೆ ರಕ್ತ ಬೀಜನ ಮತ್ತೆ ಶುಂಭನ ರಕ್ತ ಬೀಜನ ಮತ್ತೆ ಶುಂಭನ ನಿತ್ಯದಲ್ಲಿ ತುತ್ತು ಮಾಡಿ ಮೃತ್ಯು ದೇವಿಗೆ ವಿಮಲ ಕಾಂತಿಗೆ ಸುಮಲ ಶಾಂತಿಗೆ ವಿಮಲ ಕಾಂತಿಗೆ ಸುಮಲ ಶಾಂತಿಗೆ ಮುನಿಪರೇಶನಾದ ಭೀಮ ಸೈನ ಮೂರ್ತಿಗೆ ಓಂ ನಮ ಶಿವಾಯ ನಮ ಓಂ ಚತುರ್ಕಾಳಿ ನಮ ಓಂ ಕುಂಡಲಿ ನಮ ಓಂ ಕೌಮಾರಿ ನಮ. ಇದುವರೆಗೆ ತೊಗಲು ಬೊಂಬೆಯಾಟದ ಧ್ವನಿ ರೂಪ ಕೀಚಕ ವಧೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಂಕದಕಟ್ಟಿಯ ವಿರೂಪಾಕ್ಷಪ್ಪ ಕ್ಷತ್ರಿ ಹಾಗೂ ಸಂಗಡಿಗರು. ಆತ್ಮೀಯ ಕೇಳುಗರೆ, ಇದೇ ನವೆಂಬರ್ 14ರಿಂದ ಪ್ರತಿ ಸೋಮವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿದೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ. ತಿಂಗಳ ಕೊನೆಯ ಸೋಮವಾರ ಫೋನಿನ್ ನೇರ ಕಾರ್ಯಕ್ರಮ, ರೈತರೊಂದಿಗೆ ನೇರ ಸಂವಾದ. ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50. ನಾನು ಡಾಕ್ಟರ್ ಆಶಾಲತಾ ಕೋಟ್ಯನ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಧಾರವಾಡದ ಮನೋರೋಗ ಚಿಕಿತ್ಸಾ ವಿಭಾಗದಲ್ಲಿ ಮಾನಸಿಕ ಆರೋಗ್ಯ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಕ್ಕಳ ಪರೀಕ್ಷಾ ತಯಾರಿಯಲ್ಲಿ ಪೋಷಕರ ಪಾತ್ರ ಎಂಬ ವಿಷಯದ ಕುರಿತು ಚರ್ಚಿಸಲಿದ್ದೇನೆ. ಮಕ್ಕಳು ಪರೀಕ್ಷೆಗಳನ್ನು ಭಯ ಆತಂಕ ಒತ್ತಡದೊಂದಿಗೆ ಕಲ್ಪಿಸಿಕೊಳ್ಳುತ್ತಿದ್ದಾರೆಯೇ? ಅದರಲ್ಲಿಯೂ ಬೋರ್ಡ್ ಎಕ್ಸಾಮ್ಗಳಿಗೆ ಹಾಜರಾಗುವವರು ಅವರು ಗಳಿಸುವ ಅಂಕಗಳು ಅವರ ಭವಿಷ್ಯ ಜೀವನ ನಿರ್ಧರಿಸುವ ಶಾಶ್ವತ ಅಂಶಗಳೆಂದೇ ಭಾವಿಸಿದ್ದಾರೆಯೇ? ಈ ತರ ಪರಿಸ್ಥಿತಿಯಲ್ಲಿ ಅವರ ಪರೀಕ್ಷಾ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದೇ? ಈ ಪರೀಕ್ಷಾ ದಿನಗಳಲ್ಲಿ ಸಂಕಟ ಕೇವಲ ಮಕ್ಕಳಿಗೆ ಮಾತ್ರವಲ್ಲದೆ ಪೋಷಕರಿಗೂ ಅನುಭವಿಸುತ್ತಿದ್ದಾರೆಯೇ? ಇದು ಪರೀಕ್ಷಾ ಸಮಯದಲ್ಲಿನ ಪಾಲನೆಯ ಮೇಲೆ ಸವಾಲಿನ ಸಂಗತಿಯಾಗಿದೆಯೇ? ಈ ಪರೀಕ್ಷಾ ಸಮಯದಲ್ಲಿ ನಿಮ್ಮ ಮಗುವಿಗೆ ಸಹಾಯ ಮಾಡಲು ನೀವು ಪಾಲಿಸಬೇಕಾದ ಕೆಲವು ಸೂತ್ರಗಳ ಬಗ್ಗೆ ನಿಮಗೆ ತಿಳಿದುಕೊಳ್ಳಲು ಆಸಕ್ತಿ ಇದ್ದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 2443416 ಎಸ್ಟಿಡಿ ಕೋಡ್ 0836. ಕೇಳುಗರೆ, ನಾಳೆಯ ಕೃಷಿರಂಗದಲ್ಲಿ ಈರುಳ್ಳಿ ಬೆಳೆ ತಾಂತ್ರಿಕತೆ ಕುರಿತು ಡಾಕ್ಟರ್ ವಿಜಯ್ಕುಮಾರ್ ರಾಠೋಡ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿನ್. ನಂತರ ಧಾರವಾಡದ